ಧಾರವಾಡ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನಗಳ ಸಂಸ್ಥೆಯಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಸೇವೆಯನ್ನು ಸಲ್ಲಿಸಿರ್ತಾರೆ. 2024 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಮನೋರೋಗ ಚಿಕಿತ್ಸಾ ವಿಭಾಗಕ್ಕೆ ಸೇರಿದ ಇವರು ಪ್ರಸ್ತುತ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಆತ್ಮಹತ್ಯೆಯ ನಿರೂಪಣೆಯ ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಮಾಡಿಕೊಡ್ರಿ. ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷ ಸೆಪ್ಟೆಂಬರ್ 10 ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆಯನ್ನು ಆಚರಿಸುತ್ತೇವೆ. ಈ ದಿನದಂದು ವಿಶ್ವ ಆರೋಗ್ಯ ಸಂಸ್ಥೆಯು ಪ್ರತಿ ವರ್ಷ ಒಂದು ಘೋಷಣಾ ವಾಕ್ಯವನ್ನು ನೀಡುತ್ತದೆ. ಈ ವರ್ಷದ ಘೋಷಣಾ ವಾಕ್ಯ ಆತ್ಮಹತ್ಯೆಯ ನಿರೂಪಣೆಯನ್ನು ಬದಲಾಯಿಸೋಣ ಎಂದು ನೀಡಿದೆ. ಯಾಕೆ ನಾವೆಲ್ಲರೂ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆಯನ್ನು ಆಚರಿಸಬೇಕು? ಯಾಕೆಂದರೆ ಆತ್ಮಹತ್ಯೆಯು ಇತ್ತೀಚಿನ ದಿನಗಳಲ್ಲಿ ಒಂದು ಅತಿ ಹೆಚ್ಚಾಗಿ ಕಂಡುಬರುತ್ತಿರುವ ಸಾಮಾಜಿಕ ಹಾಗೂ ಮಾನಸಿಕ ಆರೋಗ್ಯದ ಒಂದು ದೊಡ್ಡ ಸಮಸ್ಯೆ. ಆದ್ದರಿಂದ ಇವತ್ತು ನಾವು ಆತ್ಮಹತ್ಯೆಯ ಕುರಿತು ಜಾಗೃತಿಯನ್ನು ಮೂಡಿಸಿ ಮತ್ತು ನಿಮ್ಮೆಲ್ಲರಿಗೆ ಅದರ ಬಗ್ಗೆ ತಿಳುವಳಿಕೆ ನೀಡಲು ನಾವು ಬಂದಿದ್ದೇವೆ. ಸೊ ಈಗ ಆತ್ಮಹತ್ಯೆ ಏನೆಂದರೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಸೊ ಈಗ ಯಾರಾದರೂ ಆತ್ಮಹತ್ಯೆಯನ್ನು ಯಾಕೆ ಮಾಡ್ಕೊಳ್ತಾರೆ, ಆತ್ಮಹತ್ಯೆ ಅಂದರೆ ಏನು? ಈಗ ಒಬ್ಬ ವ್ಯಕ್ತಿಗೆ ಅವನ ಅಥವಾ ಅವಳ ಜೀವನದಲ್ಲಿ ಬದುಕುವ ಆಸೆಯನ್ನು ತ್ಯಜಿಸಿ ಅವರು ಜಿಗುಪ್ಸೆಗೊಂಡು ತಮ್ಮ ಬದುಕನ್ನು ಸಾಗಿಸಲು ಬೇರೆ ಯಾವುದೇ ಹಾದಿ ಕಾಣದಾದಾಗ ಈ ನಿರ್ಧಾರಕ್ಕೆ ಬರುತ್ತಾರೆ. ಈ ನಿರ್ಧಾರವನ್ನು ಮಾಡಿ ಅದಕ್ಕೆ ಅವರು ತಮ್ಮ ಜೀವನವನ್ನು ನಿಲ್ಲಿಸುವುದಕ್ಕೆ ಯಾವಾಗ ಮುಂದೂಡುತ್ತಾರೋ ಆವಾಗ ಅದನ್ನು ಆತ್ಮಹತ್ಯೆ ಎಂದು ಹೇಳಲಾಗುತ್ತದೆ. ಈ ಕಾರ್ಯ ಮಾಡುವಾಗ ಅವರು ಯಾವುದೋ ಕಾರಣದಿಂದ ಅಥವಾ ಯಾರಾದರೂ ನೋಡಿ ಏನಾದರೂ ಆಗಿ ಅದು ವಿಫಲವಾದರೆ ಅದಕ್ಕೆ ಆತ್ಮಹತ್ಯೆಯ ಯತ್ನ ಎಂದು ಅಥವಾ ಸೂಸೈಡ್ ಅಟೆಂಪ್ಟ್ ಅಂತ ಹೇಳಲಾಗುತ್ತದೆ. ಈಗ ಪ್ರತಿ ವರ್ಷದ ರೆಕಾರ್ಡ್ಸನ್ನು ನೋಡಿದರೆ ಜಗತ್ತಿನಲ್ಲಿ ಸುಮಾರು 7-8 ಲಕ್ಷ ಜನರು ಆತ್ಮಹತ್ಯೆಯಿಂದ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಈ ಅಂಕಿಅಂಶಗಳು ದಿನೇ ದಿನೇ ಹೆಚ್ಚುತ್ತಿವೆ. ಈಗ ನಾವು ನೀವು ಸಂಭಾಷಣೆ ಮಾಡುತ್ತಿರುವಾಗ ಪ್ರತಿ 20 ಸೆಕೆಂಡಿಗೆ ಒಬ್ಬರು ತಮ್ಮ ಜೀವನವನ್ನು ಆತ್ಮಹತ್ಯೆಯಿಂದ ಕಳೆದುಕೊಳ್ಳುತ್ತಿದ್ದಾರೆ. ಅದಕ್ಕೋಸ್ಕರ ಆತ್ಮಹತ್ಯೆಯ ಬಗ್ಗೆ ತಿಳಿದುಕೊಳ್ಳುವುದು ತುಂಬ ಮುಖ್ಯವಾಗುತ್ತದೆ. ಈಗ ಆತ್ಮಹತ್ಯೆ ಯಾರ್ಯಾರಲ್ಲಿ ಆಗಬಹುದು, ಯಾಕಾಗತ್ತೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಆತ್ಮಹತ್ಯೆ ಇದೇ ವಯಸ್ಸಿನವರಿಗೆ, ಹಿಂಗೆ ಇರುವವರಿಗೆ, ಇವರಿಗೇ ಆಗತ್ತೆ ಅಂತ ಹೇಳಲು ಬರುವುದಿಲ್ಲ. ಇದು ಯಾರಿಗಾದರೂ ಯಾವಾಗಾದರೂ ಯಾವ ಸಂದರ್ಭದಲ್ಲಾದರೂ ಬರಬಹುದು. ಈಗ ಚಿಕ್ಕ ಮಕ್ಕಳು ಅಂದರೆ ಶಾಲಾ ಕಾಲೇಜುಗಳಿಗೆ ಹೋಗುವ ಮಕ್ಕಳು, ಅವರಲ್ಲಿಯೂ ಆತ್ಮಹತ್ಯೆ ಆಗುವ ಸಾಧ್ಯತೆಗಳು ಇರುತ್ತೆ. ಅವರಲ್ಲಿ ಯಾಕೆ ಆತ್ಮಹತ್ಯೆ ಆಗುತ್ತೆ? ಅವರಿಗೆ ವಿದ್ಯಾಭ್ಯಾಸದ ಒತ್ತಡ ಅಥವಾ ಬೇರೆ ಮಕ್ಕಳ ಜೊತೆಗೆ ಕಂಪೇರ್ ಅಥವಾ ಹೋಲಿಸಿ ಮಾತನಾಡಿದರೆ ಅವರಿಗೆ ಬೇಸರವಾಗಿ ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬಹುದು, ಅಥವಾ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಅವರು ಭಾಗವಹಿಸಿ ಅದರಲ್ಲಿ ಅವರು ವಿಫಲರಾದರೆ, ಅಥವಾ ಮನೆಯ ವಾತಾವರಣ ಸರಿ ಇಲ್ಲದಿದ್ದರೆ, ಪ್ರತಿದಿನ ತಂದೆ ತಾಯಿಯರಲ್ಲಿ ಅಥವಾ ಕುಟುಂಬದ ಸದಸ್ಯರ ಜೊತೆ ಜಗಳವಾಗುತ್ತಿದ್ದರೆ, ಅವರಿಗೆ ನಿರಾಸೆ ಮನೋಭಾವ ಬಂದು ಅವರು ಆತ್ಮಹತ್ಯೆಗೆ ಯತ್ನ ಮಾಡಬಹುದು. ಇನ್ನು ಶಾಲಾ ಕಾಲೇಜು ಆದ ಮೇಲೆ ಕಿಶೋರಾವಸ್ಥೆ ಅಂದರೆ ಅಡಾಲಸೆಂಟ್ಸ್ ಅಂತ ಏನು ಹೇಳ್ತೀವಿ, ಟೀನೇಜರ್ಸ್ ಅಂತ ಏನು ಹೇಳ್ತೀವಿ, ಅವರಲ್ಲೂ ಆತ್ಮಹತ್ಯೆ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಯಾಕೆ ಅವರಲ್ಲಿ ಆತ್ಮಹತ್ಯೆ ಆಗುತ್ತೆ? ಈ ಅಡಾಲಸೆಂಟ್ ಏಜ್ ಗ್ರೂಪ್ ಅಂದರೆ ಕಿಶೋರಾವಸ್ಥೆಯಲ್ಲಿ ಅವರ ಮೆದುಳಲ್ಲಿ ಅವರ ಬಾಡಿಯಲ್ಲಿ ತುಂಬ ಹಾರ್ಮೋನಲ್ ಚೇಂಜಸ್ಗಳು ಆಗ್ತಾ ಇರುತ್ತೆ, ಅವರು ಬೆಳೀತಾ ಬರ್ತಿರ್ತಾರೆ. ಸೊ ಈ ಸಮಯದಲ್ಲಿ ಅವರ ಮನಸ್ಸಿನಲ್ಲಿ ತುಂಬ ಪ್ರಶ್ನೆಗಳು, ತುಂಬ ದುಗುಡಗಳೆಲ್ಲ ಇರುತ್ತದೆ. ಸೊ ಈ ಸ್ಥಿತಿಯಲ್ಲಿ ಅವರಿಗೆ ತಾವೇನು ಮಾಡಬೇಕು, ಎಂಥ ಡಿಸಿಷನ್ಸ್ ತಗೊಳ್ಬೇಕು, ನಾನು ಹೆಂಗೆ ತಗೊಂಡ್ರೆ ಕರೆಕ್ಟಾಗಿರ್ತೀನಿ ಅನ್ನೋದು ಅವರಿಗೆ ಕ್ಲಾರಿಟಿ ಇರೋದಿಲ್ಲ. ಸೊ ಈ ಸಮಯದಲ್ಲಿ ಅವರಿಗೆ ಬೇರೆ ಲಿಂಗದವರ ಮೇಲೆ ಆಕರ್ಷಣೆಗೊಳಗಾಗ್ಬೋದು ಅವರು. ಸೊ ಅದು ಒಂದು ಲವ್ ಅಫೇರಿಂದ ಅವರು ಆತ್ಮಹತ್ಯೆಗೆ ಯತ್ನ ಪಡಿಬೋದು, ಅಥವಾ ಯಾವುದೋ ಸಬ್ಜೆಕ್ಟಲ್ಲಿ ಫೇಲ್ ಆಗಿ ಅಥವಾ ಪರೀಕ್ಷೆಯಲ್ಲಿ ಕರೆಕ್ಟಾಗಿ ಮಾರ್ಕ್ಸ್ ಬರದೇ ಇದ್ದರೆ ಅವರು ಆತ್ಮಹತ್ಯೆಗೆ ಒಳಗಾಗಬಹುದು. ಅಥವಾ ಈ ವಯಸ್ಸಿನಲ್ಲಿ ಅವರಿಗೆ ಸಮಾಜದ ಇನ್ಫ್ಲೂಯೆನ್ಸಿಂದ ಅಥವಾ ಸಾಮಾಜಿಕ ಜಾಲತಾಣಗಳ ಇನ್ಫ್ಲೂಯೆನ್ಸಿಂದ, ಪಿಯರ್ ಪ್ರೆಷರ್ ಅಂತ ಏನು ಹೇಳ್ತೀವಿ, ಫ್ರೆಂಡ್ಸ್ಗಳಿಂದ ಕೆಲವೊಂದು ಚಟಗಳಿಗೆ ಅವರು ತಮ್ಮ ಜೀವನವನ್ನು ಕೊಡಬಹುದು. ಸೊ ಈ ಥರ ಚಟಗಳಲ್ಲಿ ಅಥವಾ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಾಗ ಅವರಲ್ಲಿ ಈ ಮನೋಭಾವನೆ ಕೂಡ ಬರಬಹುದು. ಸೊ ಅದಕ್ಕೆ ನಾವು ಆತ್ಮಹತ್ಯೆಯನ್ನು ಕುರಿತು ತಿಳಿಯಬೇಕಾಗುತ್ತದೆ. ಸೊ ಇನ್ನು ಈ ಕಿಶೋರಾವಸ್ಥೆ ಮುಗಿದ ಮೇಲೆ ಅವರು ಲೈಫಲ್ಲಿ ಸೆಟ್ಲ್ ಆಗ್ತಾರೆ, ಕೆರಿಯರನ್ನು ಬಿಲ್ಡ್ ಮಾಡ್ಕೋತಾರೆ, ಒಂದು ಕೆಲಸ ಅಂತ ಹುಡುಕ್ತಾರೆ, ಮದುವೆ ಆಗ್ತಾರೆ. ಈ ಸಮಯದಲ್ಲಿನೂ ಅವರಿಗೆ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಬರಬಹುದು. ಸಮಸ್ಯೆಗಳೆಂದರೆ ಮದುವೆ ಆದಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಬರಲಿಲ್ಲ, ಅವ್ರ ಜೊತೆ ಹೊಂದ್ಕೊಳ್ಳೋಕ್ಕಾಗಲಿಲ್ಲ, ಅಥವಾ ಅವರಿಗೆ ಇಷ್ಟವಾದಂಥ ಕೆಲಸ ಸಿಗಲಿಲ್ಲ, ಅವ್ರ ಲೈಫಲ್ಲಿ ಯಾವ ಸ್ಟೇಜಲ್ಲಿ ಇರಬೇಕಾಗ್ತಾರೆ ಆ ಸ್ಟೇಜಲ್ಲಿ ಅವ್ರಿಗೆ ಮುಟ್ಟಕ್ಕಾಗಲಿಲ್ಲ, ಅಥವಾ ದುಡ್ಡು ಹಣಕಾಸಿನ ಸಮಸ್ಯೆಗಳಾಗಿರಬಹುದು. ಈ ಎಲ್ಲ ಕಾರಣಗಳಿಂದನೂ ಅವರು ಈ ಒಂದು ಅಡಲ್ಟ್ಸ್ ಅಂತ ಏನು ಹೇಳ್ತೀವಿ, ವಯಸ್ಸಿಗರಂತ ಏನು ಹೇಳ್ತೀವಿ, ಆ ಏಜ್ ಗ್ರೂಪಲ್ಲಿನೂ ನಾವು ಆತ್ಮಹತ್ಯೆಯನ್ನು ನೋಡಬಹುದು. ಇನ್ನಿದಾದ್ಮೇಲೆ ಏನು ಬರುತ್ತೆ, ಮುಪ್ಪಿನ ಏಜ್ ಬರುತ್ತೆ, ಅಂದರೆ ಓಲ್ಡ್ ಏಜ್ ಅಂತ ಏನು ಹೇಳ್ತೀವಿ. ಸೊ ಈ ವಯಸ್ಸಲ್ಲಿ ಏನಾಗುತ್ತೆ, ಮಕ್ಕಳೆಲ್ಲ ಸೆಟ್ಲ್ ಆಗ್ತಾರೆ, ಸೆಟ್ಲ್ ಆಗಿ ತಂದೆ ತಾಯಿನಷ್ಟೇ ಬಿಟ್ಟು ಹೊರದೇಶಕ್ಕೆ ಹೋಗಬಹುದು ಅಥವಾ ಅವರು ಬೇರೆ ಕಡೆ ಸೆಟಲ್ ಆಗಬಹುದು. ಸೊ ಇಂಥ ಸಂದರ್ಭದಲ್ಲಿ ಅವರಿಗೆ ಲೋನ್ಲಿನೆಸ್ ಅಂದರೆ ಏಕಾಂತತೆ ಕಾಡುತ್ತದೆ. ಈ ಕಾರಣದಿಂದಾಗಿನೂ ಅವರು ಆತ್ಮಹತ್ಯೆ ಮಾಡ್ಕೊಳ್ಬಹುದು. ಅದೇ ಥರ ವಯಸ್ಸಾದಂಗೆ ಶುಗರ್ ಬರುತ್ತೆ, ಡಯಾಬಿಟೀಸ್ ಅಂದರೆ ಡಯಾಬಿಟೀಸ್ ಬರಬಹುದು, ಬಿ ಪಿ ಬರಬಹುದು, ಬೇರೆ ಅನಾರೋಗ್ಯಗಳು ಬರಬಹುದು. ಈ ಕಾರಣದಿಂದಲೂ ಅವರು ಆತ್ಮಹತ್ಯೆಯ ಬಗ್ಗೆ ಯೋಚನೆ ಮಾಡಬಹುದು. ಸೊ ಇದೆಲ್ಲ ಕಾರಣಗಳು ಯಾವಾಗ ಬರುತ್ತೆ, ಯಾವ ವಯಸ್ಸಿಗರಲ್ಲಿ ಬರುತ್ತೆ ಅಂತ ನಾವು ಕರೆಕ್ಟಾಗಿ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ಎಲ್ಲ ಏಜ್ ಗ್ರೂಪಲ್ಲೂ ಈ ಆತ್ಮಹತ್ಯೆ ಯತ್ನ ಮಾಡೋದರಲ್ಲಿ ರಿಸ್ಕ್ ಇರುತ್ತೆ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ನಮ್ಮ ಕೇಳುಗರಿಗೆ ಆತ್ಮಹತ್ಯೆ ನಿರೂಪಣೆಯ ಬದಲಾಯಿಸುವುದರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತಾ ಇದ್ದೀರಿ. ಈಗ ಕರೆಗಳನ್ನು ನೋಡೋಣ. ಹಲೋ ಹಲೋ ಹಲೋ, ತಮ್ಮ ರೇಡಿಯೋ ಸೆಟ್ಟನ್ನು ಸ್ವಲ್ಪ ದೂರ ಇಡಿ. ಯಾರು ಮಾತಾಡೋದು? ತಮ್ಮಣ್ಣ ಅಂತ. ಅಥಣಿಯಿಂದ ಸರ್. ತಮ್ಮಣ್ಣವರೇ, ತಮ್ಮ ಪ್ರಶ್ನೆ ನೇರವಾಗಿರಲಿ, ಡಾಕ್ಟರ್ ಇದ್ದಾರೆ, ಡಾಕ್ಟರ್ ವರ್ಷ ಅಂಗಡಿ ಅವರು ನಮ್ ಜೊತೆಗಿದ್ದಾರೆ. ಆತ್ಮಹತ್ಯೆ ನಿರೂಪಣೆಯ ಬದಲಾಯಿಸುವುದು. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ತಮ್ಮಣ್ಣವ್ರೆ. ಈಗ ಆತ್ಮಹತ್ಯೆ ಮಾಡಿಕೊಳ್ಳಕ್ಕೆ ಅನೇಕ ಕಾರಣಗಳನ್ನ ಲಕ್ಷಣಗಳನ್ನ ಹೇಳ್ತಾ ಇದ್ದೀರಾ? ಅದು ಕೆಲವು ಸಮಯದಲ್ಲಿ ಓವರ್ ಆಗಿ ಹೆಚ್ಚಿದ್ದಂಗೆ ಒಂದು 10 ನಿಮಿಷ ಒಂದು ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ತಾರಲ್ಲ, ಆ ಸಮಯದಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಒಂದು ಕೊರಗು ಮೇಡಮ್. ಅದೇ, ಆ ಕೊರಗು ಎಲ್ಲರಲ್ಲೂ ಇರುತ್ತೆ. ಸೊ ಈಗ ಕೆಲವು ಸಮಸ್ಯೆಯಲ್ಲಿ ಇನ್ನೂ ಎಷ್ಟೋ ಜನಕ್ಕೆ ನಂಬರ್ ಗೊತ್ತಿರಲ್ಲ, ಏನೂ ಗೊತ್ತಿರಲ್ಲ, ಅದ್ರ ಬಗ್ಗೆ ಜ್ಞಾನನೇ ಇರಲ್ಲ, ಹಾಗೆ ಮಾಡ್ಕೊಂಡಿರ್ತಾರಂತ. ಹೆಚ್ಚಿಗೆ ಅನ್ಎಜುಕೇಟೆಡ್ ಅಲ್ಲಿ ಜಾಸ್ತಿನೋ ಎಜುಕೇಷನ್ ಅಲ್ಲಿ ಜಾಸ್ತಿ ಇರ್ತೈತೋ ಅಂತ. ಸೊ ಈಗ ಆತ್ಮಹತ್ಯೆ ಯತ್ನ ಎಜುಕೇಟೆಡ್ ಆಗಲಿ ಅನ್ಎಜುಕೇಟೆಡ್ ಆಗಲಿ, ಅವರು ತುಂಬ ಶ್ರೀಮಂತರಾಗಿರಲಿ, ಬಡವರಾಗಿರಲಿ, ಅಥವಾ ದಿನಕೂಲಿ ಕೆಲಸ ಮಾಡೋರಾಗಿರಲಿ, ಎಲ್ಲರಲ್ಲೂ ಆತ್ಮಹತ್ಯೆಯನ್ನು ನಾವು ನೋಡಬಹುದು. ಸೊ ಈಗ ಅವರು ಸಡನ್ನಾಗಿ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತಾರೆ, ನಮಗೇನು ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಅಂತ ಕೊರಕ್ ಕಾಡ್ತಿರುತ್ತೆ. ಸೊ ಈಗ ಈ ಥರದ ಡಿಸಿಷನನ್ನು ಸಾಮಾನ್ಯವಾಗಿ ಯಾರೂ ಸಡನ್ನಾಗಿ ತಗೊಳ್ಳಲ್ಲ. ಈ ಥರ ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನವೇ ಅವರು ಅದಕ್ಕೆ ಪ್ಲ್ಯಾನಿಂಗ್ ಅಂದರೆ ತಯಾರಿಯನ್ನು ಮಾಡಿಕೊಂಡಿರ್ತಾರೆ. ತಯಾರಿ ಅಂದರೆ ಯಾವ ರೀತಿ, ಅವರು ಮಾತಾಡುವುದರಲ್ಲಾಗಲಿ ಅಥವಾ ಅವರ ಸ್ವಭಾವದಲ್ಲಾಗಲಿ ನೀವು ಚೇಂಜಸ್ಸನ್ನು ಕಾಣಬಹುದು. ಸೊ ಮಾತಿನಲ್ಲಿ ಯಾವ ಥರ ಅಂದರೆ, ಅವರು ಪ್ರತಿ ಮಾತಾಡುವಾಗ ಹೇಳ್ತಾರೆ, ಏ ನಾನು ಇದ್ಬಿಟ್ಟು ನಾನು ಇರಲಿಲ್ಲ ಅಂದ್ರೆ ಚಲೋ ಇರ್ತಿತ್ತು, ನಾನು ಸತ್ತಿದ್ರೇ ಚಲೋ ಇರ್ತಿತ್ತು ಈ ತರವಾಗಿ ಮಾತಾಡ್ತಾರೆ. ಅಥವಾ ನಾನು ನಿಮ್ಮೆಲ್ಲರಿಗೆ ಭಾರ ಆಗಿದ್ದೀನಿ, ನನ್ನಿಂದ ನಿಮ್ಮೆಲ್ಲರಿಗೂ ತ್ರಾಸ ಆಗ್ತಿದೆ, ಈ ತರದ ಅವರು ನಮಗೆ ತಾವು ಆತ್ಮಹತ್ಯೆ ಬಗ್ಗೆ ಯತ್ನಿಸುತ್ತಾರೆ ಅಥವಾ ಯೋಚಿಸುತ್ತಿರ್ತಾರೆ ಅಂತ ನಮಗೆ ಕೆಲವು ಸುಳುಹುಗಳನ್ನು ಕೊಡ್ತಿರ್ತಾರೆ. ಆಮೇಲೆ ಅವರ ಸ್ವಭಾವದಲ್ಲಿ ಸಡನ್ನಾಗಿ ಏಕಾಂಗಿ ಆಗಿರುವುದು, ಎಲ್ಲರ ಜೊತೆ ಮಾತನ್ನು ಕಡಿಮೆ ಮಾಡುವುದು ಅಥವಾ ಚಟಗಳಿಗೆ ಒಳಗಾಗುವುದು, ಈ ತರದ ಸಣ್ಣ ಪುಟ್ಟ ನೀವು ಅವರು ಕೊಡ್ತಾ ಇರೋ ಕ್ಲೂಸನ್ನು ನೀವು ಪಿಕ್ ಮಾಡಿದ್ರೆ ಮುಂದೊಂದಿನ ಅವರು ಆತ್ಮಹತ್ಯೆಗೆ ಒಳಗಾಗುವುದನ್ನು ನಾವು ಅವರ ಜೊತೆ ಇರುವವರಾಗಿ ಅದನ್ನು ತಡೆಯಬಹುದಾದ ಸಂದರ್ಭಗಳು ಇರುತ್ತೆ. ತಮ್ಮಣ್ಣವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇನ್ನೊಂದು ಕರೆ ಇದೆ ಮೇಡಮ್. ಹಲೋ, ಯಾರ್ರೀ ಮಾತಾಡೋದು? ನಾವು ಜಮಖಂಡಿ ತಾಲೂಕು ಚಿಕ್ಕಪಟ್ಟಣದಿಂದ ರಮೇಶ್ ಕಂಕಣವಾಡಿ. ಯಾರ್ರೀ? ರಮೇಶ್ ಕಂಕಣವಾಡಿ ಸರ್. ರಮೇಶ್ ಕಂಕಣವಾಡಿ, ನಮಸ್ಕಾರ. ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ ರಮೇಶ್ ಅವ್ರೆ. ಈಗ ಮಾನಸಿಕ ಸದೃಢವಾಗಬೇಕಾದ್ರೆ ಅದಕ್ಕೇನ್ರಿ ಮೆಡಿಸಿನ್ಸ್ ಐತೇನ್ರಿ ಮೇಡಮ್? ಸೊ ಈಗ ನೀವು ಮಾನಸಿಕವಾಗಿ ನೀವು ಸದೃಢರಾಗಬೇಕಂದ್ರೆ ನೀವೇನು ಯೋಚನೆ ಮಾಡ್ತಿರ್ತೀರಾ ಅಥವಾ ನಿಮ್ಮ ಸ್ವಭಾವ ಹೆಂಗಿರುತ್ತೆ ಅದ್ರ ಮೇಲೆ ನೀವು ಅದನ್ನು ನೀವು ಎಲ್ಲಿದ್ದೀರಾ, ಯಾವ ಸ್ಟೇಜಲ್ಲಿದ್ದೀರಾ ನೋಡಿಕೊಂಡು ಅದನ್ನು ಹೆಂಗೆ ಸದೃಢ ಮಾಡಿಕೊಳ್ಬಹುದು ಅಂತ ನಾವು ನಿಮಗೆ ತಿಳಿಸ್ಕೊಡ್ಬಹುದು. ಸೊ ಈಗ ಮಾನಸಿಕವಾಗಿ ಸದೃಢವಾಗಬೇಕು ಅಂದರೆ ಸಮಸ್ಯೆಗಳು ಎಲ್ಲರಿಗೂ ಜೀವನದಲ್ಲಿ ಬರುತ್ತೆ. ಸೊ ಆ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಗಳನ್ನು ನೀವು ಯಾವ ಥರ ಹ್ಯಾಂಡಲ್ ಮಾಡ್ತೀರಾ, ಅಂದರೆ ಈಗ ಏನಾದರೂ ಒಂದು ಸಮಸ್ಯೆ ಇದ್ದರೆ ಅದಕ್ಕೆ ನೀವು ಅದಕ್ಕೆ ಯಾವ ಥರ ನೀವು ಅದನ್ನು ಅದಕ್ಕೆ ಉತ್ತರ ಹುಡುಕೋದಕ್ಕೆ ಯಾವ ಥರ ಪ್ರಯತ್ನ ಮಾಡ್ತೀರಾ, ಈಗ ಸಮಸ್ಯೆ ಬಂದಾಗ ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಾ ಅದೆಲ್ಲನೂ ಡಿಪೆಂಡ್ ಆಗುತ್ತೆ. ಈಗ ನಿಮಗೇನೋ ಒಂದು ಸಮಸ್ಯೆ ಬಂತು, ಆ ಸಮಸ್ಯೆಯನ್ನು ನೀವು ಪರಿಹಾರ ತಗೊಳ್ಳಲ್ಲ ಯಾರಾದರೂ ಬೇರೆಯವ್ರ ಸಹಾಯ ತಗೋತೀರಾ ಅಥವಾ ಅದಕ್ಕೆ ಪರಿಹಾರ ನೀವೇ ಹುಡುಕೊಳ್ತೀರಾ ಅಥವಾ ನಿಮಗೇನಾದರೂ ಸಮಸ್ಯೆ ಆದಾಗ ಅದನ್ನು ಬೇರೆದವರ ಜೊತೆ ಚರ್ಚಿಸಿ ಅದಕ್ಕೆ ಒಂದು ಸೂಕ್ತವಾದ ಸೊಲ್ಯೂಷನನ್ನು ಹುಡುಕೊಳ್ತೀರಾ, ಆಮೇಲೆ ನೀವು ದಿನ ಒಂದು ನಿಮಗೆ ಇಷ್ಟವಾಗ್ತಿರುವ ಚಟುವಟಿಕೆ, ಫಾರ್ ಎಕ್ಸಾಂಪಲ್ ಕೆಲವೊಬ್ಬರಿಗೆ ಮ್ಯೂಸಿಕ್ ಕೇಳೋದ್ರಲ್ಲಿ ಇಷ್ಟ ಇರುತ್ತೆ, ಕೆಲವೊಬ್ಬರಿಗೆ ಹೊರಗಡೆ ವಾಕಿಂಗ್ ಮಾಡೋದಕ್ಕೆ ಇಷ್ಟ ಇರುತ್ತೆ, ಕೆಲವೊಬ್ಬರಿಗೆ ಬರೆಯೋದಕ್ಕೆ ಇಷ್ಟ ಇರುತ್ತೆ, ಕೆಲವೊಬ್ಬರಿಗೆ ಓದೋದಕ್ಕೆ ಇಷ್ಟ ಇರುತ್ತೆ, ಈ ಥರದ ಹವ್ಯಾಸಗಳನ್ನು ನೀವು ನಿಮ್ಮ ದಿನನಿತ್ಯ ಜೀವನದಲ್ಲಿ ಅದನ್ನು ರೂಢಿಯಾಗಿ ಇಟ್ಕೊಳ್ಬೇಕು. ಅಂದರೆ ನಿಮಗೆ ಏನಾದರೂ ಸಮಸ್ಯೆ ಬಂದಾಗ ಅದು ನಿಮಗೆ ಸ್ಟ್ರೆಸ್ ಅಂತ ಅನ್ಸೋದಿಲ್ಲ, ಅದು ಒಂದು ತೊಂದರೆ ಅಂತ ಅನ್ಸೋದಿಲ್ಲ. ಸೊ ಈ ಥರದ ನೀವು ದಿನ ನಿಮ್ಮ ದಿನನಿತ್ಯದಲ್ಲಿ ನೀವು ಮಾಡಿಕೊಂಡು ಹೋದಾಗ ನೀವು ಆ ಸಮಸ್ಯೆಯನ್ನು ಎದುರಿಸುವ ಶಕ್ತಿ ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ. ರಮೇಶ್ ಅವರೇ, ಒಟ್ಟಾರೆಯಾಗಿ ಸದೃಢ ಮನಸ್ಸನ್ನು ಹೊಂದಿರಬೇಕು, ಏಕಾಗ್ರತೆಯನ್ನು ಹೊಂದಿರಬೇಕು, ಯೋಗ ಧ್ಯಾನಗಳನ್ನು ಮಾಡ್ತಾ ಇರಬೇಕು, ಯಾವುದೇ ಕೆಟ್ಟ ಆಲೋಚನೆಗಳನ್ನು ಮಾಡದೇ ನಾವು ಒಳ್ಳೆಯ ಮನಸ್ಸಿನಿಂದ ಇದ್ದಾಗ ಈ ಎಲ್ಲವನ್ನು ನಾವು ನಿರ್ವಹಣೆ ಮಾಡ್ಬೋದು. ಮತ್ತೊಂದು ಕರೆಯನ್ನು ನೋಡೋಣ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಹಲೋ ಹಲೋ ಡಾಕ್ಟರ್. ಯಾರ್ರಿ ಮಾತಾಡೋದು? ತಮ್ಮ ಹೆಸರು ರೀ? ಧ್ರುವ ಆನಂದ್ ಸಾಗರ್ ಅಂತ ಬಾಲ್ಕೋಟೆ. ಧ್ರುವ ಅವರೇ, ಒಂದೇ ಪ್ರಶ್ನೆ ಇರಬೇಕು, ನೇರವಾಗಿ ಕೇಳಿ. ಅದ್ರ ಹೇಳ್ತೀನಿ, ಈಗ ಜಾಯಿಂಟ್ ಫ್ಯಾಮಿಲಿ ಬ್ರೇಕ್ಡೌನ್ ಆದ್ರಿಂದ ಭಯಂಕರ ಇವಾಗ ಮೈಕ್ರೋ ಫ್ಯಾಮಿಲೀಸ್ ಆಗಿಬಿಟ್ಟಾವ, ಅವ್ರಿಗೆ ಕೌನ್ಸಿಲಿಂಗ್ ಪ್ರಾಪರ್ ಆಗೋದಿಲ್ಲ. ಡಿಪ್ರೆಷನ್ ಬಂದಾಗ ಶಾಕ್ ಟ್ರೀಟ್ಮೆಂಟ್ ಎಷ್ಟರ ಮಟ್ಟಿಗೆ ಆಗ್ತದೆ, ಭಾಳ ಅಂದ್ರೆ ಹಾರ್ಮೋನ್ ಎಲ್ಲ ಇಂಬ್ಯಾಲೆನ್ಸ್ ಕರೆಕ್ಟ್ ಮಾಡ್ತದೆ ಶಾಕ್ ಟ್ರೀಟ್ಮೆಂಟು, ಎಲ್ಲಿ ತನಕ ಮಾಡ್ತದೆ, ಎಷ್ಟು ಇದು ಮಾಡ್ಬೋದು. ಮತ್ತು ಡಿಪ್ರೆಷನ್ ಬಂದಾಗ ಅವ್ರು ಕೌನ್ಸಿಲಿಂಗ್ ಇಮಿಡಿಯೇಟ್ಲಿ ಕೌನ್ಸಿಲಿಂಗ್ ಇರ್ತಿ ಮಾಡಿ ಅವ್ರು ಕಡಿಮೆ ಮಾಡ್ಬೋದು, ಥ್ರೂ ಮೆಡಿಸಿನ್ಸ್ ಕಡಿಮೆ ಮಾಡ್ಬೋದು. ಅದಕ್ಕೆ ತಮ್ಮ ಅಭಿಪ್ರಾಯ ಏನಂತ ಹೇಳ್ತಾರೆ ಕೇಳ್ರಿ. ಸೊ ಈಗ ಆತ್ಮಹತ್ಯೆಗೆ ಒಂದು ಮುಖ್ಯವಾದ ಕಾರಣ ಎಂದರೆ ಡಿಪ್ರೆಷನ್ ಅಥವಾ ಖಿನ್ನತೆ ಅಂತ ಹೇಳ್ತೀವಿ. ಖಿನ್ನತೆ ಒಳಗಾದವರಲ್ಲಿ ಆತ್ಮಹತ್ಯೆ ಒಂದು ಇಂಪಾರ್ಟೆಂಟ್ ಆಗಿರುವ ಸಿಂಪ್ಟಮ್ ಆಗಿರುತ್ತೆ. ನೀವು ಕೇಳ್ತಿರೋದು ಎಲೆಕ್ಟ್ರೋ ಕನ್ವಲ್ಸಿವ್ ಥೆರಪಿ, ಅಂದರೆ ಶಾಕ್ ಟ್ರೀಟ್ಮೆಂಟ್ ಡಿಪ್ರೆಷನಲ್ಲಿ ಎಷ್ಟರ ಮಟ್ಟಿಗೆ ಉಪಯೋಗ ಆಗತ್ತೆ ಅಂತ. ಸೊ ಈಗ ಯಾರಾದರಲ್ಲೂ ನಾವು ಖಿನ್ನತೆಯನ್ನು ಡೈಗ್ನೋಸ್ ಮಾಡಿದಾಗ ಅವರಲ್ಲಿ ಆತ್ಮಹತ್ಯೆಯ ಲಕ್ಷಣಗಳಿದ್ದರೆ ಅವರಿಗೆ ನಾವು ಇಮಿಡಿಯೇಟಾಗಿ ECT ಅಥವಾ ಶಾಕ್ ಟ್ರೀಟ್ಮೆಂಟನ್ನು ಕೊಡುತ್ತೇವೆ. ಯಾಕಂದರೆ ಅದರದ್ದು ಇಫೆಕ್ಟ್ ಏನಿರುತ್ತೆ ಅದು ಇಮಿಡಿಯೇಟಾಗಿ ಇರುತ್ತೆ. ಅದಕ್ಕೆ ಡಿಪ್ರೆಷನ್ಗೆ ನಾವು ಗುಳಿಗೆಗಳನ್ನು ಕೊಡ್ತೀವಿ, ಕೌನ್ಸಿಲಿಂಗನ್ನು ಕೊಡ್ತೀವಿ, ಥೆರಪಿಯನ್ನು ಕೊಡ್ತೀವಿ. ಬಟ್ ಇಮಿಡಿಯೇಟಾಗಿ ಇಫೆಕ್ಟ್ ಇರೋದ್ರಿಂದ ECTಯನ್ನು ಮೊದಲಾಗಿ ಸೂಸೈಡಲ್ ಪೇಷಂಟ್ಸ್ ಅಥವಾ ಸೂಸೈಡಲ್ ಐಡಿಯಾಸ್ ಅಥವಾ ಸೂಸೈಡ್ ಬಗ್ಗೆ ಯೋಚನೆ ಮಾಡೋರಲ್ಲಿ ಮೊದಲಾಗಿ ನಾವು ECTಯನ್ನೇ ಕೊಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಮುಂದಿನ ಕರೆ ನೋಡೋಣ. ಹಲೋ ಹಲೋ, ವಿರೂಪಾಕ್ಷ ಅವರೇ ಡಾಕ್ಟರ್ ಇದಾರೆ, ಮಾತಾಡಿ. ಹೇಳ್ರಿ. ನೀವು ಹೇಳೋದ್ರಿಂದ ಇದು ಸಾಲ ಮಾಡಕ್ ಆಗ್ತೈತಂತೀರ. ಅವ್ರವ್ರ ಸಮಸ್ಯೆಗಳ ಅವ್ರಿಗೆ ಹೇಳಾಡಕ ಬರ್ಲಾರ್ದಂಥವು ಇರ್ತಾವು. ಅವ್ರಿಗೆ ಬದುಕಾಕ ಚಾನ್ಸೂ ಕಡಿಮೆ ಆಗಿರ್ತೈತಿ. ಅವ್ರಿಗೆ ಸಾಲ ಮಾಡಕ್ ಒಬ್ಬರಿಂದ ಹೆಂಗ್ ಸಾಧ್ಯ ಆಗತ್ತಂತ ನೀವು? ಈಗ ಹೇಳಲಾರದಂತ ಸಮಸ್ಯೆ ಅಂದ್ರೆ, ಅಟ್ಲೀಸ್ಟ್ ಅವ್ರಿಗೆ ಯಾರ ಮೇಲೆ ನಂಬಿಕೆ ಇದೆ, ಅವರು ಯಾರ ಮೇಲೆ ಡಿಪೆಂಡ್ ಆಗಬಹುದು, ಅಂಥವರಿಗೆ ಹೋಗಿ ಅವರು ತಮ್ಮ ಸಮಸ್ಯೆಯನ್ನು ಶೇರ್ ಮಾಡಿಕೊಂಡು ಅದಕ್ಕೆ ಸೂಕ್ತವಾದ ಉತ್ತರಗಳನ್ನು ಅವರು ಹುಡುಕೊಳ್ಬಹುದು. ಅವರಿಗೆ ಯಾರ ಅವ್ರ ಆಜುಬಾಜು ಯಾರ ಮೇಲೂ ಅವ್ರಿಗೆ ನಂಬಿಕೆ ಇರಲಿಲ್ಲ ಅಂದರೂ ಅಟ್ಲೀಸ್ಟ್ ಕೌನ್ಸಿಲರ್ಸ್ ಇರ್ತಾರೆ, ಸೈಕ್ಯಾಟ್ರಿಸ್ಟ್ಸ್ ಇರ್ತಾರೆ, ಅವ್ರ ಹತ್ರ ಹೋಗಿ ಅವರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡಾಗ ಅದಕ್ಕೆ ಸೂಕ್ತವಾದ ಸೊಲ್ಯೂಷನ್ ಅಥವಾ ಸೂಕ್ತವಾದ ಆನ್ಸರ್ ಅಥವಾ ಸಮಸ್ಯೆಗೆ ಉತ್ತರವನ್ನು ಹುಡುಕುವ ಪ್ರಯತ್ನವನ್ನು ಮಾಡಬಹುದು. ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ. ಅವರ ಸ್ವಂತ ಬುದ್ಧಿನೂ ಇರಬೇಕು, ಅವರ ಬುದ್ಧಿ ಕೆಲಸ ಮಾಡಿದಾಗ ಬೇರೆದವರ ಸಹಾಯ ತಗೊಳ್ಳುವಂತಹ ಬುದ್ಧಿನೂ ಅವರಲ್ಲಿ ಇರಬೇಕು. ಹಲೋ, ಮುಂದಿನ ಕರೆ ನೋಡೋಣ. ಹಲೋ ಹಲೋ ಹಲೋ ಡಾಕ್ಟರ್, ನಮಸ್ಕಾರ. ಯಾರು ಮಾತಾಡೋದು? ಡಿಪ್ರೆಷನ್ ರೂರಲ್ ಏರಿಯಾಕ್ಕಿಂತ. ಹಲೋ, ಯಾರು ಮಾತಾಡೋದ್ರಿ? ತಾವು ಯಾರು ಮಾತಾಡೋದು ಅಂತ ಹೇಳ್ಬೇಕು ಫಸ್ಟ್. ಹನುಮಸಾಗರ್ ಮಾತಾಡ್ತೀನಿ. ನೀವು ಪ್ರಶ್ನೆಯನ್ನ ನೇರವಾಗಿ ಕೇಳಿ, ಒಂದೇ ಪ್ರಶ್ನೆ ಇರಬೇಕು, ಯಾಕಂದ್ರೆ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು. ಜಾಯಿಂಟ್ ಫ್ಯಾಮಿಲಿ ಆಮೇಲೆ ಹಾರ್ಮೋನ್ ಥೆರಪಿ ಎಷ್ಟು ಮಟ್ಟಿಗೆ ಉಪಯೋಗ ಆಗ್ತದೆ ಡಾಕ್ಟರ್? ಆಮೇಲೆ ಸಿಟಿನಾಗೆ ಹೆತ್ತ ಆಗ್ತಾವ, ಐ ಟಿ ಬಿ ಟಿ ಇಂಜಿನಿಯರ್ಸ್ ಅವ್ರ ಕೈ ಹೆತ್ತ ಆತ್ಮಹತ್ಯೆ ಮಾಡ್ಕೊತಾರೆ ರೂರಲ್ ಏರಿಯಾದ ಕಾಟಿದ್ವಿ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಹಾರ್ಮೋನಲ್ ಥೆರಪಿ ಅಂತ ಡಿಪ್ರೆಷನ್ಗೆ ಏನೂ ಇರೋದಿಲ್ಲ. ಡಿಪ್ರೆಷನ್ನಲ್ಲಿ ಒಂದು ಇ ಸಿ ಟಿ ಅಂತ ಆಗಲೇ ಹೇಳಿದ್ನಲ್ಲ, ಶಾಕ್ ಟ್ರೀಟ್ಮೆಂಟ್ ಅಂತ ಏನು ಹೇಳ್ತೀವಿ, ಅದು ಒಂದಾಗಿರುತ್ತೆ. ಇನ್ನೊಂದು ಫಾರ್ಮಕೋಥೆರಪಿ ಅಂದರೆ ನಾವು ಔಷಧಿಗಳನ್ನು ಕೊಡ್ತೀವಿ ಡಿಪ್ರೆಷನನ್ನು ಕಡಿಮೆ ಮಾಡೋದಕ್ಕೆ. ಇನ್ನೊಂದು ಕೌನ್ಸ್ಲಿಂಗ್ ಮತ್ತು ಸೈಕೋಥೆರಪಿ ಅಂತ ಹೇಳ್ತೀವಿ. ಅವರನ್ನು ಅವರು ಮನಸ್ಸಿನಲ್ಲಿ ಯಾವ ಥರದ ವಿಚಾರಗಳಿದೆ, ಅವರ ಸ್ವಭಾವ ಯಾವ ಥರ ಇದೆ, ಅದನ್ನು ನೋಡಿಕೊಂಡು ಅದರಲ್ಲಿ ಹೇಗೆ ಬದಲಾವಣೆಯನ್ನು ತರಬೇಕನ್ನೋದು ಸೈಕೋಥೆರಪಿಯಲ್ಲಿ ಅವರಿಗೆ ಹೇಳ್ಕೊಡ್ತೀವಿ. ಇವು ಮೂರು ಡಿಪ್ರೆಷನ್ಗೆ ಟ್ರೀಟ್ಮೆಂಟ್ಗಳು. ಓಕೆ ಡಾಕ್ಟರ್, ಈಗ ಸಾಮಾನ್ಯವಾಗಿ ಆತ್ಮಹತ್ಯೆ ಆಲೋಚನೆಗೆ ಬಂದಾಗ ಏನು ಮಾಡಬೇಕಂತೀರಿ? ಸೊ ಈಗ ಆತ್ಮಹತ್ಯೆ ಯೋಚನೆ ಯಾರಿಗಾದರೂ ಬರಬಹುದು. ಸೊ ಈಗ ಆತ್ಮಹತ್ಯೆ ಯೋಚನೆ ಬಂದಾಗ ಫಸ್ಟ್ ನಾವೇನು ಮಾಡಬೇಕು ಅಂದರೆ, ಆ ಯೋಚನೆನ ನಮಗೆ ಯಾರ ಮೇಲೆ ನಂಬಿಕೆ ಇದೆ, ನಾವು ಯಾರ ಮೇಲೆ ಡಿಪೆಂಡ್ ಆಗಬಹುದು ಅಂಥವರನ್ನು ಗುರುತಿಸಿ, ನನಗೆ ಈ ಥರದ ಯೋಚನೆಗಳು ಬರ್ತಾ ಇದೆ ಅಂತ ಅವ್ರ ಜೊತೆ ನಾವು ಓಪನ್ ಆಗಿ ಡಿಸ್ಕಷನ್ ಮಾಡಬೇಕು. ಸೊ ಆ ಡಿಸ್ಕಷನ್ ಮಾಡಿದಾಗ ನಿಮಗೆ ಆ ಆತ್ಮಹತ್ಯೆ ಯೋಚನೆ ಯಾಕೆ ಬರ್ತಾ ಇದೆ, ಏನು ಪ್ರಾಬ್ಲಮ್ಸಿಂದ ಬರ್ತಾ ಇದೆ ಅಂತ ನೋಡಿದಾಗ ಆ ಪ್ರಾಬ್ಲಮ್ಸ್ಗೆ ಒಂದು ಸೊಲ್ಯೂಷನ್ ಹುಡ್ಕೋಬಹುದು. ಸೊ ಆವಾಗ ಇಮಿಡಿಯೇಟಾಗಿ ನಿಮ್ಮ ಆಜುಬಾಜು ಯಾರೂ ಇರಲಿಲ್ಲ, ನೀವು ಒಬ್ಬರೇ ಇದ್ರಿ ಅಂದರೆ, ನೀವು ಆ ಮೂಮೆಂಟಲ್ಲಿ ನೀವು ನಿಮ್ಮ ಮನಸ್ಸನ್ನು ಡಿಸ್ಟ್ರ್ಯಾಕ್ಟ್ ಮಾಡಬೇಕು. ಡಿಸ್ಟ್ರ್ಯಾಕ್ಟ್ ಅಂದರೆ ಆ ಯೋಚನೆಗಳಿಂದ ನೀವು ಹೊರಗಡೆ ಬರಲು ಪ್ರಯತ್ನ ಪಡಬೇಕು. ಯಾವ ಥರ ಪ್ರಯತ್ನ ಪಡಬೇಕು? ನಿಮಗೆ ಇಷ್ಟವಾದ ಕೆಲಸಗಳನ್ನು ಮಾಡೋದು, ಅಂದರೆ ನಿಮಗೆ ಮ್ಯೂಸಿಕ್ಕಲ್ಲಿ ಇಷ್ಟ ಇದ್ದರೆ ಆ ಸಮಯದಲ್ಲಿ ಮ್ಯೂಸಿಕ್ ಕೇಳೋದು, ಅಥವಾ ನಿಮಗೆ ಪೇಂಟಿಂಗಲ್ಲಿ ಇಷ್ಟ ಇದ್ದರೆ ಪೇಂಟಿಂಗ್ ಮಾಡೋದು, ಡ್ರಾಯಿಂಗ್ ಮಾಡೋದು, ಅಥವಾ ಹೊರಗಡೆ ಹೋಗಿ ಒಂದು ವಾಕ್ ಮಾಡಿ ಬರೋದು, ಅಥವಾ ಈ ಥರ ಮಾಡುವುದರಿಂದ ನಿಮಗೆ ತಾತ್ಕಾಲಿಕವಾಗಿ ಆ ಯೋಚನೆಗಳಿಂದ ಮುಕ್ತಿಯನ್ನು ನಿಮಗೆ ಸಿಗುತ್ತದೆ. ಇದು ಆಗಲಿಲ್ಲ ಅಂದರೆ ಹೆಲ್ಪ್ಲೈನ್ ನಂಬರ್ಗಳು ಇರುತ್ತೆ, ಹೆಲ್ಪ್ಲೈನ್ ಗವರ್ಮೆಂಟಿಂದ ಹೆಲ್ಪ್ಲೈನ್ ನಂಬರ್ಗಳಿರುತ್ತೆ, ಇನ್ಸ್ಟಿಟ್ಯೂಷನಿಂದ ಹೆಲ್ಪ್ಲೈನ್ ನಂಬರ್ಗಳು ಇರುತ್ತೆ. ಸೊ ಇದೇ ಥರ ನಾವು ಎಸ್ ಡಿ ಎಂನವರು ಒಂದು ಹೆಲ್ಪ್ಲೈನ್ ನಂಬರನ್ನು ಇಟ್ಕೊಂಡಿದ್ದೀವಿ. ಆ ನಂಬರ್ ನಿಮಗೆ ತಿಳಿಸ್ಕೊಡ್ಬೇಕಂದ್ರೆ 9243260299. ಈ ಹೆಲ್ಪ್ಲೈನ್ ನಂಬರ್ 24 ಗಂಟೆಗಳ ಟೈಮನ್ನು ಅದು ಆನ್ ಆಗಿನೇ ಇರುತ್ತೆ. ನೀವು ಯಾವುದೇ ಸಮಸ್ಯೆ ಇರಬಹುದು, ಇದನ್ನು ಈ ನಂಬರ್ಗೆ ಫೋನ್ ಮಾಡಿ ನೀವು ಡಿಸ್ಕಷನ್ ಮಾಡಬಹುದು. ಇದೇ ಥರ ಗವರ್ಮೆಂಟಿಂದ ಟೆಲಿಮಾನಸ್ ಅನ್ನೋ ಯೋಜನೆಯಲ್ಲಿ ಟೋಲ್ ಫ್ರೀ ನಂಬರ್ 1446 1446 ಅನ್ನು ಟೆಲಿಮಾನಸ್ ಎಂಬ ಕಾರ್ಯಕ್ರಮದಲ್ಲಿ ಕೌನ್ಸಿಲರ್ಸ್ ಅನ್ನು ಅಲ್ಲಿ ಕೆಲಸಕ್ಕೆ ಇಟ್ಕೊಂಡು ಅವರು ಇದೇ ತರ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಸೊ ನಿಮಗೆ ಈ ತರದ ಯೋಚನೆಗಳು ಬಂದಾಗ ನೀವು ಈ ಎರಡು ನಂಬರ್ಗಳಿಗೂ ಕಾಲ್ ಮಾಡಿ ನಿಮ್ಮ ಸಮಸ್ಯೆ ಏನಿದೆ, ನಿಮ್ಮ ದುಗುಡುಗಳೇನಿದೆ, ಅವಕ್ಕೆ ನೀವು ಪರಿಹಾರವನ್ನು ಪಡೆಯಬಹುದು. ಈಗಾಗಲೇ ನಾವು ಟೆಲಿಮಾನಸ್ ಕಾರ್ಯಕ್ರಮವನ್ನು ನಮ್ಮ ಆಕಾಶವಾಣಿಯಲ್ಲಿ ಸಹ ನಾವು ಬಿತ್ತರಿಸ್ತಾ ಇದ್ದೀವಿ, ಯಾಕಂದರೆ ಜನಗಳಿಗೆ ಇದರ ಬಗ್ಗೆ ಅರಿವನ್ನು ಮೂಡಿಸ್ತಾ ಇದ್ದೀವಿ. ಇವಾಗ ಆತ್ಮಹತ್ಯೆಯನ್ನು ತಡೆಗಟ್ಬೋದು, ಹೇಗೆ ತಡೆಗಟ್ಬೋದು ಅಂತೀರಿ? ಆತ್ಮಹತ್ಯೆಯನ್ನು ಹೇಗೆ ತಡೆಗಟ್ಟಬಹುದು ಅಂದರೆ, ಫಸ್ಟಾಗಿ ಅದರ ಕುರಿತು ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದು. ಎಷ್ಟೋ ಜನಕ್ಕೆ ಇದು ಆತ್ಮಹತ್ಯೆ ಒಂದು ಮಾನಸಿಕ ಸಮಸ್ಯೆ ಅನ್ನೋದೇ ಅವರಿಗೆ ತಿಳುವಳಿಕೆ ಇರೋದಿಲ್ಲ. ಇದು ಯಾರೋ ಇದೇನೋ ಒಂದು ದೋಷ ಅಥವಾ ಇದು ಒಂದು ವಿಚಿತ್ರ ಥರದ ಬಿಹೇವಿಯರ್ ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ. ಸೊ ಫಸ್ಟಾಗಿ ಆತ್ಮಹತ್ಯೆ ಅಂದರೆ ಏನು, ಅದು ಯಾಕೆ ಆಗತ್ತೆ, ಯಾರಲ್ಲಿ ಆಗಬಹುದು ಅನ್ನೋ ತಿಳುವಳಿಕೆಯನ್ನು ಫಸ್ಟಾಗಿ ಜನರಲ್ಲಿ ಮೂಡಿಸಬೇಕು. ಆಮೇಲೆ ಈ ಥರದ ಯೋಚನೆಗಳು ಬಂದಾಗ ನೀವು ಯಾರ ಹತ್ರ ಸಹಾಯ ಪಡೆಯಬಹುದು, ಹೆಂಗೆ ಅದನ್ನ ಡೀಲ್ ಮಾಡಬಹುದು, ಏನಾದರೂ ಪ್ರಾಬ್ಲಮ್ಸ್ ಬಂದರೆ ಅದಕ್ಕೆ ಹೆಂಗೆ ಸೊಲ್ಯೂಷನ್ಸ್ ಹುಡುಕಬಹುದು ಅಂತ ಅವರಲ್ಲಿ ತಿಳುವಳಿಕೆ ಮೂಡಿಸಬೇಕಾಗತ್ತೆ. ಸೊ ಈ ಥರ ನಾವು ಒಂದು ಕಾರ್ಯ ಮಾಡಿದ್ರೆ ಈ ಆತ್ಮಹತ್ಯೆಯನ್ನು ನಾವು ತಡೆಗಟ್ಟಬಹುದು. ಡಾಕ್ಟರ್ ಈಗ ಕರೆ ಇದೆ, ನೋಡೋಣ. ಹಲೋ ಹಲೋ ಹಲೋ ನಮಸ್ಕಾರ, ಯಾರು ಮಾತಾಡೋದು? ಸರ್, ನಾನು ಕುಂದಾನಗರಿ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ ಕುಡದಿಂದ ಶಿವಲಿಂಗಯ್ಯ ಹಿರಿಯಮಠ ಮಾತಾಡಿದ್ರೆ. ಶಿವಲಿಂಗ ಅವರೇ, ಡಾಕ್ಟರ್ ಇದ್ದಾರೆ, ಈಗ ಪ್ರಶ್ನೆ ಕೇಳಿ. ಡಾಕ್ಟರ್ ಅವ್ರಿಗೆ ನಮಸ್ಕಾರ ರೀ. ನಮಸ್ತೆ ಹೇಳಿ. ಮೇಡಮ್ ರೀ ನಮಸ್ಕಾರ ರೀ. ನಮಸ್ತೆ ನಮಸ್ತೆ. ಮೇಡಮ್ ರೀ, ನನ್ನ ಪ್ರಶ್ನೆ ಏನಂದ್ರೆ ರೀ, ಈಗ ಆತ್ಮಹತ್ಯೆ ಆತ್ಮಹತ್ಯೆಗೆ ಎಲ್ಲರೂ ಎಷ್ಟೋ ಏನೋ ಸಲಹೆ ಕೊಡ್ತಿರ್ತಾರೆ, ಆದ್ರೂ ಅವ್ರಿಗೆ ಅದು ನಾಟಂಗಿಲ್ಲ ಯಾಕ್ರಿ ಅಂತೇಳಿ ನನ್ನ ಪ್ರಶ್ನೆ. ಸೊ ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ, ಇದು ಆತ್ಮಹತ್ಯೆ ಯೋಚನೆಗಳೇನಿರುತ್ತೆ ಅದು ಒಂದು 10-20 ಸೆಕೆಂಡ್ಗಳಷ್ಟೇ ಆ ಯೋಚನೆಗಳು ಅವರಿಗೆ ಬರ್ತಾ ಇರುತ್ತೆ. ಆ 10-20 ಸೆಕೆಂಡ್ಗಳಲ್ಲಿ ಅವರ ಜೊತೆ ನಾವು ಮಾತಾಡಿ ಅವರ ಮನಸ್ಸನ್ನು ಒಲಿಸೋ ಪ್ರಯತ್ನ ಮಾಡಿದರೆ ಅವರು ಆ ಆತ್ಮಹತ್ಯೆ ಯತ್ನದಿಂದ ನಾವು ಅವ್ರನ್ನ ಕಾಪಾಡಬಹುದು. ಸೊ ಆ 10-20 ಸೆಕೆಂಡ್ ಏನಿರುತ್ತೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಆ ಟೈಮಲ್ಲಿ ಅವ್ರ ಜೊತೆ ನಾವು ಇರೋದಾಗಿ ಅಥವಾ ಅವ್ರ ಜೊತೆಗೆ ನಾವು ಸಲಹೆ ಕೊಡೋದಾಗಲಿ, ಅವರಿಗೆ ಜೀವನ ಅಂದರೆ ಎಷ್ಟು ಮುಖ್ಯ, ಈ ಜೀವನದಲ್ಲಿ ಅವ್ರು ಏನೇನು ಸಾಧನೆ ಮಾಡಿದ್ದಾರೆ, ಅವರು ಇರುವುದರಿಂದ ಬೇರೆಯವ್ರಿಗೆ ಎಷ್ಟು ಹೆಲ್ಪ್ ಆಗ್ತಿದೆ, ಅವ್ರ ಫ್ಯಾಮಿಲಿಯಲ್ಲಿ ಅವ್ರದ್ದು ಇಂಪಾರ್ಟೆನ್ಸ್ ಏನು, ಅವ್ರು ಎಷ್ಟು ಅವ್ರು ಬದುಕಿರೋದು ಎಷ್ಟು ಮುಖ್ಯ ಅಂತ ಅವ್ರಿಗೆ ನಾವು ತಿಳುವಳಿಕೆ ಕೊಟ್ಟರೆ ಅವರು ಅವರ ಮನ ಒಲಿಸೋ ಪ್ರಯತ್ನವನ್ನು ನಾವು ಮಾಡಬಹುದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಮುಂದಿನ ಕರೆ ನೋಡೋಣ. ಹಲೋ ಹಲೋ, ವಿಜಯಪುರದಿಂದ ಬಾಬುರಾವ್ ಕುಲಕರ್ಣಿ. ಬಾಬುರಾವ್ ಕುಲಕರ್ಣಿ ಅವರೇ, ಪ್ರಶ್ನೆ ಕೇಳಿ. ಈಗ ಆತ್ಮಹತ್ಯೆ ಮಾಡಿಕೊಳ್ಳಬೇಕನ್ನುವ ವಿಚಾರ ಬಿದ್ದವರು ಕೆಲವು ಸಲಹೆಗಳಿಂದ ಕೆಲವೊಂದು ಪೂರ್ವಾಪರ ವಿಚಾರಗಳಿಂದ ಹಿಂದಕ್ಕೆ ಪಡೆಯಬಹುದು. ಆದರೆ ಒಮ್ಮೆಲೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ವಿಚಾರ ಬಂದವರಿಗೆ ಏನು ಮಾಡಬೇಕು? ಮತ್ತೆ ನಮ್ಮ ದೇಶದಲ್ಲಿ ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆಯೋ ಪುರುಷರ ಸಂಖ್ಯೆ ಜಾಸ್ತಿ ಇದೆಯೋ? ಆತ್ಮಹತ್ಯೆಯ ಪ್ರಯತ್ನ ಮಾಡುವುದರಲ್ಲಿ ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆ, ಬಟ್ ಆತ್ಮಹತ್ಯೆ ಮಾಡಿಕೊಂಡು ತಮ್ಮ ಜೀವನವನ್ನು ಕಳೆದುಕೊಂಡುವರಲ್ಲಿ ಪುರುಷರ ಸಂಖ್ಯೆ ತುಂಬ ಜಾಸ್ತಿ ಇದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಹಲೋ ಹಲೋ ಹಲೋ, ಯಾರ್ರೀ ಮಾತಾಡೋದು? ಹಲೋ, ನಾ ಇದು ಮಂಜುನಾಥ್ ನಾಡಿಯವ್ರ ಅಂತ, ಹಳೆಹುಳಿಯಿಂದ. ಹಾಂ ಮಂಜುನಾಥ್ ಅವರೇ, ಪ್ರಶ್ನೆ ಕೇಳಿ. ವಿಷಯ ಗೊತ್ತಿದ್ದಿಲ್ಲ, ಅದ್ರ ಸಂಬಂಧಿಸಿದ್ದೀವಾಗ. ತಾವು ರೇಡಿಯೋನ ಕೇಳಬೇಕು ಫಸ್ಟ್ ಆಫ್ ಆಲ್, ಯಾಕಂದರೆ ಆತ್ಮಹತ್ಯೆ ನಿರೂಪಣೆಯ ಬದಲಾಯಿಸೋದ್ರ ಇದರ ಜಿಂಗಲನ್ನು ನಾವು ಸಾಕಷ್ಟು ಸಲ ಪ್ರಸಾರ ಮಾಡಿದ್ದೀವಿ. ತಾವು ಮತ್ತೂ ಫೋನ್ ಮಾಡಿಬಿಟ್ಟು ವಿಷಯ ಏನು ಅಂತ ಕೇಳಿದರೆ ನಾವೇನು ಹೇಳಬೇಕು? ಅಲ್ಲ, ಸಮಸ್ಯೆಗಳು ಸಾಕಷ್ಟು ಜನ ಅನುಭವಿಸ್ತಿರ್ತಾರೆ, ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ಅಂತ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಆತ್ಮಹತ್ಯೆ ನಿರೂಪಣೆಯನ್ನ ಬದಲಾಯಿಸೋದು. ಮಾತಾಡಿ ನೀವು. ಅಲ್ಲ, ಯಾವಾಗ್ಲಾದ್ರೂ ನಿಮಗೆ ಆತ್ಮಹತ್ಯೆ ಮಾಡ್ಕೋಬೇಕಂತ ಅನ್ಸಿದೇನಾ? ಅಲ್ಲ, ಯಾವಾಗ್ಲೂ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಆ ಭಾವನೆ ಮೂಡಬಾರದು ಅನ್ನೋದೇ ನಮ್ಮ ಉದ್ದೇಶ. ಆತ್ಮಹತ್ಯೆಯನ್ನ ಮಾಡ್ಕೊಳ್ಳೋರನ್ನ ನಾವು ತಪ್ಪಿಸ್ಬೇಕಾಗಿದೆ. ಅದನ್ನೇ ಡಾಕ್ಟರ್ ಇಷ್ಟತನ ಹೇಳ್ತಾ ಇರೋದು. ಕೇಳಿ, ಕರೆ ಮಾಡಿದ್ದಕ್ಕೆ ನಮಸ್ಕಾರ, ಧನ್ಯವಾದಗಳು. ಹಲೋ ಹಲೋ ಹಲೋ ನಮಸ್ಕಾರ ರೀ, ಯಾರು ಮಾತಾಡೋದು? ವಿಜಯಪುರದಿಂದ ಸುನಿತಾ ಅಂತ ಮಾತಾಡ್ತಾ ಇದ್ದೀನಿ. ಸುನಿತಾ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ತೆ ಮೇಡಮ್, ಇಲ್ಲಿ ವಿಜಯಪುರದಲ್ಲಿ ಒಬ್ರು ತಮ್ಮ ಮನೆಯಲ್ಲಿ ತಾವು ತಮ್ಮ ತಾವೇ ಮಾತಾಡ್ತಾರೆ, ಆದ್ರೆ ತಮ್ಮ ಕಿವಿಯಲ್ಲಿ ಕೇಳಿಸ್ತು ಅಂತ ಅದಕ್ಕೆ ಸ್ಪಂದಿಸ್ತಾರೆ. ಅವ್ರು ಆ ರೀತಿ ಮಾತಾಡ್ತಾರಲ್ಲ, ಯಾಕೆ ಇದು ಮಾನಸಿಕ ಒತ್ತಡನ? ಅದು ಒಂಥರದ ಮಾನಸಿಕ ಸಮಸ್ಯೆಯ ಲಕ್ಷಣ ಅದು. ಅದಕ್ಕೆ ನೀವು ಸೈಕ್ಯಾಟ್ರಿಸ್ಟ್ ಅಂದರೆ ಮನೋರೋಗ ತಜ್ಞರಿಗೆ ಹೋಗಿ ಅವ್ರನ್ನ ಕರ್ಕೊಂಡು ಹೋಗಿ ತೋರಿಸಿದರೆ ಅವರಿಗೆ ಸೂಕ್ತವಾದ ಸಲಹೆಯನ್ನು ನೀಡಿ ಏನು ಟ್ರೀಟ್ಮೆಂಟ್ ಬೇಕು ಅದನ್ನು ಅವರು ಕೊಡ್ತಾರೆ. ಅದು ಒಂದು ಮಾನಸಿಕ ಕಾಯಿಲೆಯ ಲಕ್ಷಣ, ಅವರು ಆ ಥರ ಮಾಡ್ತಾ ಇರೋದು. ನಮಸ್ಕಾರ ಅಮ್ಮ. ಹಲೋ ಹಲೋ ಹಲೋ ನಮಸ್ಕಾರ ರೀ, ಯಾರು ಮಾತಾಡೋದು? ನಮಸ್ಕಾರ, ನಾವು ಶೇಡ್ಬಾಳದಿಂದ ಎಮ್ ಡಿ ಅಲಾಸಿ ಅಂತ್ರಿ ಸರ್. ಹೇಳ್ರಿ. ನೋಡಿ, ಆತ್ಮಹತ್ಯೆ ಮಾಡ್ಕೋಬಾರ್ದು. ಮನುಷ್ಯನಾಗಿ ನಾವು ಹುಟ್ಟಿದ್ದೇ ಒಂದು ಅಪರೂಪ ಮಾತಾಡಿದ್ದು. ಅಂದ್ರೆ ನಾವು ಒಂದು ಊರಿಂದ ಒಂದು ಊರಿಗೆ ಹೋದಾಗ ಸಾಕಷ್ಟು ಅಡೆತಡೆಗಳು, ರೋಡ್ ಬ್ರೇಕ್ ಇರ್ತಾವ್ರಿ ಸರ್. ಆ ರೋಡ್ ಬ್ರೇಕ್ ಜಿಕ್ಕೋತ್ ಜಿಕ್ಕೋತ್ ನಾವು ಹೋಗಬೇಕು. ಹಾಗೆ ಸಂಸಾರದಲ್ಲಿ ಸಾಕಷ್ಟು ಕಷ್ಟ ಇದ್ರು. ನಿಮ್ ಪ್ರಶ್ನೆ ಕೇಳಿ, ಏನ್ ಸಮಸ್ಯೆ ಆಗಿದೆ ಅದನ್ನ ಕೇಳಿ. ಪ್ರಶ್ನೆ ರೀ, ಈಗ ಆತ್ಮಹತ್ಯೆ ಬಿಟ್ಟು ನಾವು ಜೈನರ ಹಾಗೆ ಸಲ್ಲೇಖನ ವರ್ತ ಪಡಿಬಹುದ? ಅರ್ಥ ಆಗ್ಲಿಲ್ಲ ನಿಮ್ ಪ್ರಶ್ನೆ. ನಮ್ಮ ಜೀವನದಲ್ಲಿ ನಾವು ಜುಗುಪ್ಸೆ ಆದಾಗ, ಸಾಯ್ಬೇಕಂದಾಗ ಆತ್ಮಹತ್ಯೆಗಿಂತ ಸಲ್ಲೇಖನ ಪಡಿಬಹುದ? ಯಾವುದನ್ನು ಪಡೆಯೋದಲ್ಲ, ಮೊದ್ಲೇ ಮಾತು ಆತ್ಮಹತ್ಯೆಯನ್ನ ಮಾಡ್ಕೊಳ್ಳಂತ ವಿಚಾರಣೆ ಬರಬಾರ್ದು ಮನಸ್ಸಲ್ಲಿ. ಇದು ಜೀವನ ಅನ್ನೋದು ಕಷ್ಟ, ಎಲ್ಲಾ ಕಷ್ಟಗಳನ್ನು ಯಾವುದೇ ಬಂದ್ರು ನಾವು ಎದುರಿಸ್ಬೇಕು, ಅದನ್ನ ಎದುರಿಸಿ ಹೋಗ್ಬೇಕು. ರೋಡ್ ಹೋದಂತೆ ಹೌದು. ಆದಾಗ್ಯೂ ಕೆಲವೊಂದು ಜನರಲ್ಲಿ ಇದೇ ಯಾವುದೇ ರೀತಿ ಈ ತರ ಕೆಟ್ಟ ಆಲೋಚನೆಗಳು ಬರದ ಹಾಗೆ ನಾವು ನಮ್ಮ ಪರಿಸರವನ್ನ ನಾವು ಕಾಪಾಡ್ಕೊಳ್ಬೇಕು. ಸರಿ ಸರ್, ಒಂದು ಜನರಲ್ಲಿ ಒಂದು ವಾಕ್ಯ ಇದೇ. ಅಲ್ಲ, ನೀವು ಬೇರೆ ಬೇರೆಯವರಿಗೆ ಇನ್ನೂ ಕರೆಗಳಿದಾವೆ, ಯಾಕಂದ್ರೆ ಸಮಸ್ಯೆಗಳಿಂದ ಬಳಲುವವರಿಗೆ ಕಾರ್ಯಕ್ರಮ ಇದೆ. ನಮಸ್ಕಾರ. ಹಲೋ ಹಲೋ ನಮಸ್ಕಾರ, ಯಾರು ಮಾತಾಡೋದು? ಐನಾಪುರ ಮುರುಗಪ್ಪ ಮರಗಳ ಮಾತಾಡುದು ಸರ್. ಡಾಕ್ಟರ್ ಇದಾರೆ, ಮಾತಾಡಿ. ಆಯ್ತಾಯ್ತು, ಮಾತಾಡ್ತೀರಿ. ತಮ್ಮ ರೇಡಿಯೋ ಸೆಟ್ ದೂರ ಇಡಿ. ರೇಡಿಯೋ ಸೆಟ್ ದೂರ ಇಟ್ಟು ಮಾತಾಡಿ. ಡಾಕ್ಟರ್, ಈಗ ಸಾಮಾನ್ಯವಾಗಿ ಒತ್ತಡಕ್ಕೆ ಒಳಗಾದಂಥ ವ್ಯಕ್ತಿಗಳು ಸಾಕಷ್ಟು ನೋವುಗಳನ್ನು ಅನುಭವಿಸಿರ್ತಾರೆ, ಕುಟುಂಬದಲ್ಲಿ ಸಮಸ್ಯೆಗಳನ್ನು ಅನುಭವಿಸಿರ್ತಾರೆ, ಒಂಟಿತನ ಅವರನ್ನು ಕಾಡ್ತಾ ಇರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಕೆಟ್ಟ ಆಲೋಚನೆಗಳು ಬರೋದು ಸಹಜ. ಈ ಒಂದು ಪರಿಸ್ಥಿತಿಯಿಂದ ಹೊರಬರಬೇಕಾದ್ರೆ ನಾವು ಯಾವ ರೀತಿ ವಾತಾವರಣವನ್ನು ಬೆಳೆಸ್ಕೋಬೇಕಂತೀರಿ? ಸೊ ಈ ಪರಿಸ್ಥಿತಿಯಿಂದ ನಾವು ಹೊರಗೆ ಬರಬೇಕಂದ್ರೆ ಫಸ್ಟು ಚೇಂಜಸ್ಸನ್ನು ನಾವು ನಮ್ಮಲ್ಲಿ ಮಾಡ್ಕೋಬೇಕು. ನಮ್ಮಲ್ಲಿ ಹೆಂಗೆ ಚೇಂಜಸ್ ಮಾಡ್ಕೋಬೇಕು ಅಂದರೆ, ಈಗ ಈ ಆತ್ಮಹತ್ಯೆ ಅಥವಾ ನಾನು ಇರಬಾರ್ದು, ನಾನು ಎಲ್ಲರಿಗೂ ಭಾರವಾಗಿದ್ದೀನಿ, ಈ ಥರ ಯೋಚನೆಗಳಿಗೆ ನಾವು ನೆಗೆಟಿವ್ ಥಾಟ್ಸ್ ಅಂತ ಹೇಳ್ತೀವಿ. ಸೊ ಈ ನೆಗೆಟಿವ್ ಥಾಟ್ಸನ್ನು ತೆಗೆದುಹಾಕಿ ನಮ್ಮಲ್ಲಿ ನಾವು ಪಾಸಿಟಿವ್ ಥಾಟ್ಸನ್ನು ತೆಗೆದುಕೊಳ್ಬೇಕಾಗುತ್ತೆ. ಧನಾತ್ಮಕ ಚಿಂತನೆ. ಹಾಂ, ಧನಾತ್ಮಕ ಚಿಂತನೆ ಅಂದರೆ ಏನು? ನಾನಂದರೆ ಯಾರು, ನಾನು ಇಷ್ಟು ದಿವಸ ನನ್ನ ಜೀವನದಲ್ಲಿ ಏನು ಸಾಧಿಸಿದ್ದೇನೆ, ನನ್ನ ಸಮಾಜಕ್ಕೆ ಏನು ಕೊಟ್ಟಿದ್ದೇನೆ, ನಾನು ಏನೇನು ಕಾರ್ಯಗಳನ್ನು ಮಾಡಿದ್ದೇನೆ, ನಾನು ಏನೇನು ಕೆಲಸಗಳನ್ನು ಮಾಡಿದ್ದೇನೆ, ನಾನು ಎಷ್ಟು ಮಟ್ಟಿಗೆ ಯಾರಿಗೆ ಸಹಾಯ ಮಾಡಿದ್ದೇನೆ. ಸೊ ನಮ್ಮಲ್ಲಿ ಕೆಲವೊಂದು ಒಳ್ಳೆಯ ಗುಣಗಳು ಇರುತ್ತೆ. ಸೊ ಅದರ ಬಗ್ಗೆ ನಾವು ಯೋಚನೆ ಮಾಡಿ ನಮ್ಮ ಜೀವನದ ಮಹತ್ವವನ್ನು ಅರಿತುಕೊಂಡ್ರೆ ಈ ಥರದ ನೆಗೆಟಿವ್ ಥಾಟ್ಸನ್ನು ನಾವು ಆದಷ್ಟು ಕಂಟ್ರೋಲ್ ಮಾಡಬಹುದು. ಅದರ ಜೊತೆಗೆ ನಾವು ದಿನ ಎಕ್ಸಸೈಸ್ ಮಾಡುವುದು, ಯೋಗ ಮಾಡುವುದು, ಮೆಡಿಟೇಷನ್ ಮಾಡುವುದು, ನಮ್ಮ ಹಾಬೀಸ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಮ್ಯೂಸಿಕ್ ಕೇಳೋದಾಗಲಿ, ವಾಕಿಂಗ್ ಮಾಡೋದಾಗಲಿ, ರನ್ನಿಂಗ್ ಮಾಡೋದಾಗಲಿ, ಪೇಂಟಿಂಗ್ ಆಗಲಿ, ಡ್ಯಾನ್ಸಿಂಗ್ ಆಗಲಿ, ಇದನ್ನು ದಿನನಿತ್ಯ ನಮ್ಮದು ದಿನನಿತ್ಯ ಲೈಫಲ್ಲಿ ಅದನ್ನು ಒಂದು ರೂಢಿಯಾಗಿ ಮಾಡಿಕೊಳ್ಬೇಕು. ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸ್ಕೊಂಡಲ್ಲಿ ಈ ಥರದ ಕೆಟ್ಟ ಆಲೋಚನೆಗಳಿಂದ ನಾವು ಹೊರಗೆ ಬರ್ಬೋದು. ತುಂಬ ಸಂತೋಷ ಡಾಕ್ಟ್ರೇ. ಇಷ್ಟೊತ್ತು ತಾವು ಆತ್ಮಹತ್ಯೆ ನಿರೂಪಣೆಯನ್ನು ಬದಲಾಯಿಸುವುದರ ಕುರಿತು ನಮ್ಮ ಕೇಳುಗರಿಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದೀರಿ. ಇವತ್ತಿನ SDM ಆರೋಗ್ಯ ಸಂವಾದದಲ್ಲಿ ಆತ್ಮಹತ್ಯೆ ನಿರೂಪಣೆಯನ್ನು ಬದಲಾಯಿಸುವುದರ ಕುರಿತು ಡಾಕ್ಟರ್ ವರ್ಷಾ ಅಂಗಡಿಯವರು ಸಾಕಷ್ಟು ವಿಷಯಗಳನ್ನು ಈಗಾಗಲೇ ತಿಳಿಸಿದ್ದಾರೆ. ಇವರು ವಾರದಲ್ಲಿ SDM ಸೋಮವಾರ, ಬುಧವಾರ ಮತ್ತು ಶುಕ್ರವಾರದಂದು ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆ 0836247780. ಇನ್ನು ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ತಾವು ದೂರವಾಣಿ ವಿನಿಮಯ ಕೇಂದ್ರವನ್ನು ಸಂಪರ್ಕಿಸಬೇಕಾದರೆ 0836247777, ಇನ್ನೊಂದು 2321000, 0000, 7100, ದೂರವಾಣಿ ಸಂಪರ್ಕ ತಾವು ಸಂಪರ್ಕಿಸಿದ್ದಲ್ಲಿ ಇವರು ಲಭ್ಯ ಮಾಹಿತಿಯನ್ನು ಪಡೆದುಕೊಳ್ಬೋದು. ಇನ್ನು ಈ ವಾರದ ಬಹುಮಾನ ಪ್ರಶ್ನೆ ಏನಪ್ಪಾ ಅಂದರೆ, ಆತ್ಮಹತ್ಯೆಯ ಆಲೋಚನೆಗಳು ಬಂದಾಗ ಏನು ಮಾಡಬೇಕು? ಮತ್ತೊಮ್ಮೆ, ಆತ್ಮಹತ್ಯೆ ಆಲೋಚನೆಗಳು ಬಂದಾಗ ಏನು ಮಾಡಬೇಕು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಪ್ರಾಂಶುಪಾಲರು, ಎಸ್ ಡಿ ಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀ ನಗರ, ಸತ್ತೂರು, ಧಾರವಾಡ 580009 ಇಲ್ಲಿಗೆ ತಲುಪುವಂಗೆ ತಾವು ಕಳಿಸ್ಬೇಕು. ದಿನಾಂಕ 26/8/2025 ಕೇಳಿದ ಪ್ರಶ್ನೆ, ಸಾಮಾನ್ಯವಾಗಿ ರಕ್ತದೊತ್ತಡ ಎಷ್ಟಿರಬೇಕು? ರಕ್ತದೊತ್ತಡ ನಿರ್ವಹಣೆಯಲ್ಲಿ ಭೌತಿಕ ಚಿಕಿತ್ಸೆ ಉಪಯೋಗ ಆಗುತ್ತಾ ಅಂತ ನಮ್ಮ ಪ್ರಶ್ನೆ ಆಗಿತ್ತು. ಅದಕ್ಕೆ ಸರಿಯಾದ ಉತ್ತರ, ಸಾಮಾನ್ಯವಾಗಿ ರಕ್ತದೊತ್ತಡ 120/80 ಇರಬೇಕಂತ ಹೇಳಾಗಿತ್ತು. ರಕ್ತದೊತ್ತಡ ನಿರ್ವಹಣೆಯಲ್ಲಿ ಭೌತಿಕ ಚಿಕಿತ್ಸೆ ಉಪಯೋಗ ಆಗ್ತದೆ. ಇದನ್ನು ಇದಕ್ಕೆ ಸರಿಯಾದ ಉತ್ತರವನ್ನು ಬರೆದು ಕಳಿಸಿದವರು, ಬಹುಮಾನವನ್ನು ಗಳಿಸಿದಂಥವರು ಕುಮಾರಿ ಲಕ್ಷ್ಮೀ ಯಲ್ಲಪ್ಪ ಗದಾಡಿ, ಕಂಬಾರು ಓಣಿ, ನಾಗನೂರು ತಾಲೂಕು, ಮುಂಡರಗಿ, ಬೆಳಗಾವಿ ಜಿಲ್ಲೆಯವರು ಪಡೆದಿರ್ತಾರೆ. ಕುಮಾರಿ ಲಕ್ಷ್ಮೀ ಅವರೇ, ಅಭಿನಂದನೆಗಳು. ನಿಮಗೆ ಒಂದು ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳಿಸಲಾಗ್ತದೆ. ಇನ್ನು ಮುಂದಿನ ಮಂಗಳವಾರ ವಿಷಯ ಏನಪ್ಪ ಅಂದರೆ, ಮಕ್ಕಳ ಬಾಯಿ